ಶ್ರೋತೃಗಳೇ, ನಾಳೆ ಸಂಜೆ 5:30 ನಮ್ಮ ನಿಲಯದಿಂದ ಇತ್ತೀಚೆಗೆ ಅಂಕೋಲಾ ತಾಲೂಕಿನ ಕೈಗೇಡಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದ ಸಾವಯವ ಕೃಷಿ ಮಿಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಅನ್ನದಂಗಳದಲ್ಲಿ ಮಾತುಕತೆ ಈ ಕಾರ್ಯಕ್ರಮದ ಆಯ್ದ ಭಾಗಗಳು ಪ್ರಸಾರವಾಗಲಿವೆ. ಪ್ರಸ್ತುತಿ ಎಚ್ಪಿ ರಾಮಡಗಿ. ಈ ಕಾರ್ಯಕ್ರಮ ನಾಳೆ ಸಂಜೆ 5:30 ನಮ್ಮ ನಿಲಯದಿಂದ ಪ್ರಸಾರವಾಗುವುದು. ಕೇಳುವರೇ, ಇಂದಿನ ನಮ್ಮ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮವ್ವ, ಭೀಮಪ್ಪ ಗೌಡ್ನಳ್ಳಿ ಮತ್ತು ಸಂಗಡಿಗರಿಂದ ಬೀಸುವ ಪದಗಳನ್ನು ಕೇಳೋಣ. ನಾ